ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. 2 ವಾರ ಕೆಮ್ಮು, ರಾತ್ರಿ ವೇಳೆ ಜ್ವರ, ತೂಕ ಕಡಿಮೆ ಆಗುವುದು, ಕಫದಲ್ಲಿ ರಕ್ತ, ಕ್ಷಯರೋಗದ ಲಕ್ಷಣಗಳು. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಸಂಪೂರ್ಣ ಗುಣವಾಗುತ್ತದೆ. ಕ್ಷಯರೋಗಿಯ ತೂಕಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ವೈದ್ಯರ ಸಲಹೆಯಂತೆ ಕ್ಷಯರೋಗಿಗಳು ಪ್ರತಿದಿನ ತಪ್ಪದೆ ಔಷಧ ಸೇವಿಸಬೇಕು. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಬನ್ನಿ, ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು? ತಡೆಯೊಟ್ಟಿರೋ ಅಣ್ಣ ತಡೆಯೊಟ್ಟಿರೋ. ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ. ಓಡುವ ನೀರನ್ನು ನಡೆಯುವ ಹಾಗೆ ಮನೆ, ಕಚೇರಿ, ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ. ತೆವಳುವ ನೀರನ್ನು ನಿಲ್ಲುವ ಹಾಗೆ ನಿಂತ ನೀರೆಲ್ಲವೂ ಇಂಗುವ ಹಾಗೆ ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈ ಜೋಡಿಸಿ. ರೈತ ಮಿತ್ರರೇ, ಈಗ ಕೃಷಿ ಅನುಭವ ಕುರಿತು ಹೊಸಪೇಟೆ ತಾಲೂಕು ಹೊಸಮಲಪನಗುಡಿಯ ಶ್ರೀಮತಿ ಭಾಗ್ಯಜೀವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹೊಸಪೇಟೆ ತಾಲೂಕಿನ ಹೊಸಮಲಪನಗುಡಿ ಗ್ರಾಮದ ಕೃಷಿ ಕೂಲಿ ಕಾರ್ಮಿಕರು ಜಿ ಭಾಗ್ಯಮ್ಮ ಅಂತ ನಮ್ಮೊಟ್ಟಿಗಿದ್ದಾರೆ. ಅವರು ತಮ್ಮ ಕೃಷಿ ಕೂಲಿ ಜೀವನದ ಜೊತೆಗೆ ಅವರು ಇತ್ತೀಚೆಗೆ ಒಂದಿಷ್ಟು ಭೂಮಿಯನ್ನು ಗುತ್ತಿಗೆ ತೆಗೆದುಕೊಂಡು ಕೃಷಿ ಮಾಡುವುದನ್ನು ಆರಂಭಿಸಿದ್ದಾರೆ. ಆ ಮೂಲಕ ಒಂದಿಷ್ಟು ಸುಸ್ಥಿರ ಬದುಕಿನ ಕಡೆಗೆ ಸಾಗ್ತಾ ಇದ್ದಾರೆ. ಅವರ ಕೃಷಿ ಕೂಲಿ ಜೀವನದ ಪಯಣವನ್ನು ಮತ್ತು ಇತ್ತೀಚೆಗೆ ಆರಂಭಿಸಿರುವಂತಹ ಗುತ್ತಿಗೆ ಆಧಾರಿತ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರಮ್ಮ. ನಮಸ್ಕಾರ ಸರ್. ಭಾಗ್ಯಮ್ಮರೇ, ನಿಮ್ಮ ಸ್ವಂತ ಊರು ಯಾವುದಮ್ಮ? ನಮ್ಮ ಸ್ವಂತ ಊರು ಇದೆ ಸರ್, ಹೊಸಮಲಪನಗುಡಿ. ಹೊಸಮಲಪನಗುಡಿ. ಏನು ಓದಿದ್ರಿ ನೀವು? ನಾವು SLC ಮುಗಿದಿದೆ ಸರ್. ಹಾಂ ಹಾಂ. ಈಗ ನಿಮ್ಮ ಕುಟುಂಬದವರು ಕೃಷಿನೇ ಮಾಡ್ತಿದ್ರಮ್ಮ? ಹೌದು ಸರ್, ಇದನ್ನ ಕೃಷಿಯಲ್ಲೇ ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ಭೂಮಿ ಇರ್ತಾ ನಿಮ್ಗೆ? ಭೂಮಿ ಏನಿಲ್ಲ ಸರ್, ಅಂದ್ರೆ ರೈತರ ದುಡ್ದಲ್ಲೇ ದುಡಿಬೇಕು ಸರ್, ಬಂದು ಇದನ್ನ ಚೆನ್ನಾಗಿ ಇದ್ ಮಾಡ್ಕೊಂಡೋಗ ಸರ್ ಅಷ್ಟೇ. ಅಪ್ಪರ್ದೇನು ಗದ್ದೆ ಇಲ್ಲ ಏನಿಲ್ಲ ಸರ್. ಹೌದಾ? ಏನೇನ್ ಮಾಡ್ತಿದ್ರು ಅವರು? ಅವರು ಕಬ್ಬು ಕಡಿಯೋದಾಗಿರ್ಬೋದು, ಮತ್ತೆ ಮಡಿಕೆ ಬಡಿತಾರಂತಾರಲ್ಲ ಸರ್, ಎತ್ತು ಬಂಡೆ ಅವೆಲ್ಲ ಇದಾವ, ಎಲ್ಲ ಮಾಡ್ತಾರೆ ಸರ್ ಅಪ್ಪವರೆಲ್ಲ. ನಾವು ಅದ್ರಲ್ಲೋಗಿ ಕಬ್ಬು ಕಡಿತೀವಿ ಸರ್, ಮತ್ತೆ ಗದ್ದೆಯಲ್ಲಿ ಭತ್ತ ಹಚ್ಚೋದಾಗಿರ್ಬೋದು, ಕೊಯ್ಯೋದಾಗಿರ್ಬೋದು, ಪ್ರತಿಯೊಂದು ಮಾಡ್ತೀವಿ ಸರ್. ನಾವು ಸಹಿತ ನಾವು ಮಾಡ್ತೀವಿ ಸರ್. ಈ ಹೆಣ್ಮಕ್ಳು ಸಹಿತ ಕೃಷಿಯಲ್ಲಿ ಹೆಚ್ಚು ಕೆಲಸ ಮಾಡ್ತೀರಿ? ಮಾಡ್ತೀವಿ. ಹೆಚ್ಚಾಗಿ ನೀವು ಹೆಣ್ಮಕ್ಳು ಏನೇನು ಕೆಲಸ ಮಾಡ್ತಿದ್ರಿ ಸರ್? ನಾವು ಕಳೆ ತೆಗೆಯೋದಾಗಿರ್ಬೋದು, ಮತ್ತೆ ಮೆಕ್ಕೆಜೋಳ ನಾಟಿ ಮಾಡೋದಾಗಿರ್ಬೋದು, ಮತ್ತೆ ಅದನ್ನ ತೆನೆ ಮುರಿಯೋದಾಗಿರ್ಬೋದು, ಮಿಷಿನ್ಗೆ ಹಾಕೋದಾಗಿರ್ಬೋದು, ಪ್ರತಿಯೊಂದನ್ನು ಯಾವುದೇ ಅಂತ ಅನ್ನಲ್ಲ ಸರ್. ನಾವು ಅಂದ್ರೆ ಬಿಸಿಲುಗಾಲದಲ್ಲಿ ಮಾಡ್ತೀವಿ, ಮಳೆಗಾಲದಲ್ಲಿ ಮಾಡ್ತೀವಿ ಸರ್. ನಾವು ನೀವು SLC ಓದಿದ್ರಿ, ಮುಂದೆ ಓದ್ಲಿಲ್ವಾ? ಮುಂದೆ ಓದ್ಬೇಕಂತ ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ ಸರ್ ಓದಲ್ಲೇ, ಅದಕ್ಕೋಸ್ಕರ ಬಿಟ್ಟೆ ಸರ್. ನಾನು ಅಂದ್ರೆ ನಾವು 4 ಜನ ಅಕ್ಕ ತಂಗಿಯರು ಸರ್, ಅಕ್ಕರೆಲ್ಲ ಚೆನ್ನಾಗಿ ಓದಿದ್ರು, ನಾನು ಸ್ವಲ್ಪ ಇದರಲ್ಲಿ ಹಿಂದುಳಿದ್ದೆ, ಅದಕ್ಕೋಸ್ಕರ ನಾನು ಓದ್ಲಿಲ್ಲ ಸರ್. ನಾನು ಅಂದ್ರೆ ಕಲಿಯೋದ್ರಲ್ಲಿ ಹಿಂದುಳಿದ್ರಿ, ಅಂದ್ರೆ ಕೆಲಸದಲ್ಲಿ ಚುರುಕಿದ್ರಿ? ಹೌದು ಸರ್, ಕೆಲಸದಲ್ಲಿ ಅಕ್ಕರಕ್ಕಿಂತ ಫಸ್ಟ್ ಇರೋದೇ ನಾನು. ಹೌದಾ? ಅಕ್ಕರೆಲ್ಲ ಓದೋದ್ರಲ್ಲಿ ಚೆನ್ನಾಗಿದ್ರೆ ನಾನು ಕೆಲಸದಲ್ಲಿ ನಾನೇ ಚುರುಕಿರೋದು. ಅಂದ್ರೆ ನೀವು ಶಾಲಾ ಟೈಮಲ್ಲಿ ಮನೆ ಕೆಲಸನೇ ಜಾಸ್ತಿ ಮಾಡಿದ್ರಿ? ಜಾಸ್ತಿ ಮಾಡಿದ್ದೀನಿ ಸರ್. ಹಂಗಾಗಿ ಸ್ಕೂಲ್ ಹೋದ್ರೂ ಅಷ್ಟೊಂದು ಓದೋದ್ರಲ್ಲಿ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಸರ್ ನನಗೆ, ನಾನು ಹಂಗಾಗಿ ಓದಿಲ್ಲ ಸರ್. ಶಾಲೆಯಲ್ಲಿ ಹೆಂಗೆ ಅಂತಿದ್ರು ನಿಮಗೆ? ಶಾಲೆಯಲ್ಲಿ ಏನು ಚೆನ್ನಾಗಿ ಓದ್ತಿದ್ದೆ ಸರ್, ಇಲ್ಲ ಅಂತ ಹೇಳಲ್ಲ, ತಪ್ಪಿಸ್ತಿದ್ದಿಲ್ಲ, ಏನು ಮಾಡ್ತಿದ್ದಿಲ್ಲ. ಆದ್ರೆ ನನಗೆ ಓದೋದ್ರಲ್ಲಿ ಒಂದ್ ಸ್ವಲ್ಪ ಭಯ. ಈಗ ಭಯ, ಈಗ ಯಾರತ್ರ ಆದ್ರೂ ಬುಕ್ಕ ಕೊಟ್ಟು ಓದ್ಸಕಂದ್ರೂ ಭಯ ಬೀಳ್ತೀನಿ ಸರ್ ನಾನು ಆ ರೀತಿಯಾಗಿ. ಆದ್ರೆ ಈಗ ಜೀವನ ನಿರ್ವಹಣೆ, ನೀವು ಕೃಷಿ ಕೂಲಿ ಕಾರ್ಮಿಕರಾಗಿನೇ ಜೀವನ ಮಾಡ್ತಾ ಇದ್ರಿ, ಹೇಗ್ ಅನ್ಸುತ್ತೆ ಈ ಕೆಲಸಗಳು ಮಾಡೋದು, ಜೀವನ ನಿರ್ವಹಣೆ ಮಾಡೋದು? ಸರ್, ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ ಈಗ ಒಬ್ಬರ ಹತ್ರ ಹೋಗಿ ಇದು ಮಾಡೋದಕ್ಕಿಂತ ಈ ರೀತಿಯಾಗಿ ದುಡ್ದು ಚೆನ್ನಾಗಿ ಸ್ವತಂತ್ರವಾಗಿ ಬದುಕೋದೆ ಚೆನ್ನಾಗಿದೆ ಸರ್. ಈಗ ಒಂದು ಆಫೀಸಿಗೆ ಹೋಗಿರ್ತಾಗ ಸರ್, ಅವ್ರ ಕೈ ಕೆಳಗೆ ಹೋಗ್ಬಿಟ್ಟು ಅವ್ರು ಹೇಳಿದ ಟೈಮಲ್ಲೇ ಅದು ಮಾಡು ಇದು ಮಾಡು ಅನ್ನೋದಕ್ಕಿಂತ ನಾವು ಗದ್ದೆಲಿ ಹೋಗ್ಬಿಟ್ಟು ನಾವು ಮಾಡ್ಕೊಂಡು ಬಂದು 3 ರೂಪಾಯಿ ಚೆನ್ನಾಗಿ ಊಟ ಮಾಡ್ಕೊಂಡು ಇರೋದ ಚೆನ್ನಾಗಿ ಸರ್. ಇದು ಎಲ್ಲ ಕೂಲಿ ಇರ್ತಾ ಹೋಗೋದು, ಕೆಲಸ ಮಾಡೋದು, ಕೂಲಿ ತಗೊಳ್ಳೋದು, ಬರೋದು, ಆರಾಮಾಗಿ ಜೀವನ ನಡೀತಾ ಇದೆ. ಇಲ್ಲೆಲ್ಲ ಕೃಷಿ ಕೂಲಿ ಕಾರ್ಮಿಕರಿಗೆ ಕೂಲಿ ಎಷ್ಟು ಸಿಗ್ತದೆ ಸರ್? ಇಲ್ಲಿ 275 ರೂಪಾಯಿ ಸರ್ ಉದ್ಯೋಗ. ಉದ್ಯೋಗ ಖಾತ್ರಿ ಸರಿ, ಆದ್ರೆ ನೀವು ಹೊಲದಲ್ಲಿ ಕೆಲಸ ಮಾಡ್ತೀರಾ? ಕೆಲಸ ಮಾಡೋದು 120 ರೂಪಾಯಿ ಸರ್. ಎಷ್ಟೊತ್ ಕೆಲಸ ಮಾಡ್ಬೇಕು ಸರ್? ಬೆಳಗ್ಗೆ 8 ಹೋದ್ರೆ ಬರೋದು 1 ಗಂಟೆ 1:30 ಅಷ್ಟನಕ 120 ರೂಪಾಯಿ ಕೂಲಿ ಕೊಡ್ತೀನಿ. ಈಗಲೂ ಅಷ್ಟೇ ಇದೆ? ಹಾ ಹೌದು ಸರ್, ಈಗಲೂ ಅಷ್ಟೇ. ಮೊದ್ಲು ಎಷ್ಟಿತ್ತು ಸರ್? ಫಸ್ಟಿಗೆ ನಾನು ಚಿಕ್ಕವಳಿದ್ದಲ್ಲಿದ್ದ 5 ರೂಪಾಯಿ 4 ರೂಪಾಯಿ ಆ ರೀತಿ ಇತ್ತು ಸರ್ ನನ್ನ ಅಕ್ಕರ ಜೊತೆ ಹೋಗೋಕಾದ್ರೆ. ಆದ್ರೆ ನಾನು ಒಬ್ಬಳೆ ದುಡಿಯಕತ್ತಿದ್ದು 9 ರೂಪಾಯಿ ಆಯ್ತು ಸರ್ ನಾನು ಒಬ್ಬಳೆ ಹೋದಾಗ. ಆವಾಗ್ಲಿದ್ದಾನು ಕಳೆಯುವಂತೆ ಅದಕ್ಕೆ ಪ್ರತಿಯೊಂದಕ್ಕೆ ಹೋಗ್ತಾ ಇದ್ದೀನಿ. ಹೌದು ಸರ್, 8 ಜಾಸ್ತಿ ಮಾಡ್ತಿದ್ರು ನಮ್ಮಲ್ಲಿ, ಈಗ ಇಲ್ಲ, 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡ್ತಿದ್ದಾರೆ ಸರ್. ಜಾಸ್ತಿ ಮಾಡ್ಬಿಟ್ಟು ಈಗ 120 ರೂಪಾಯಿ ಆಗಿದೆ ಸರ್. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ? ನಿಮ್ಮ ಕುಟುಂಬಕ್ಕೆ ಆದಾಯ ಏನು ಈಗ ಸರ್? ನಮ್ಮ ಈಗ ಅಂದ್ರೆ ಮದುವೆ ಮಾಡಿಕೊಟ್ಟಲ್ಲಿದ್ದ ನಮ್ಮ ಮನೆಯವರು ಇಲ್ಲ ಸರ್ ಇಲ್ಲಿ, ಹಂಗಾಗಿಬಿಟ್ಟು ನಾನು ಅಪ್ಪರ ಜೊತೆಗೆ ಇದ್ದೀನಿ. ಅಪ್ಪರ ಜೊತೆಗೆ ಇದ್ದೀನಿ, ಅಪ್ಪರಲ್ಲೇನೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಈಗ ಅಪ್ಪರು ಮನೇಲೇ ಸರ್, 60 ವರ್ಷ ಆಗಿದೆ ಅಲ್ಲ, ಅಪ್ಪರ ಮನೇಲೇ. ಅಪ್ಪರ ಮನೇಲಿ ಜೊತೆಗೆ? ಮನೆಯವರು ಅವರು ಸ್ವಲ್ಪ, ಅಪ್ಪವರು ಒಂದು ಇದು ಅಂಗಡಿ ಇಟ್ಕೊಟ್ಟಿದ್ರು, ಅಲ್ಲಿ ಲಾಭ ಆಯ್ತೋ ಇದಾಯ್ತೋ ಗೊತ್ತಿಲ್ಲ, ಹಂಗಾಗಿಬಿಟ್ಟು ಅವರು ಹೋಗಿದ್ರು ಸರ್. ಬಂದಿಲ್ಲ ಬಂದಿಲ್ಲ ಸರ್, ಮೊನ್ನೆ ಬಂದಿದ್ರು, ಬಂದು ಮತ್ತೆ ಈಗ ಬೆಂಗಳೂರಿಗೆ ಹೋಗಿದ್ದಾರೆ ಸರ್. ಅವರು ಮತ್ತೆ ಲಾಸ್ ಆಗ್ಬಿಟ್ಟದೆ ಅಂತೇಳಿ ಮಾವನಿಗೆ ಎದುರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಪ್ಪಾರ ಹಾಕ್ಬಿಟ್ಟಿದ್ರಲ್ಲ ಬಂಡವಾಳ, ಹಂಗಾಗಿಬಿಟ್ಟು ಅವ್ರು ಬಿಟ್ಕೊಟ್ಟು ಹೋಗಿದ್ರು ಸರ್. ಹೌದಾ? ದುಡಿಲಿಕ್ಕೆ ಹೋಗಿದ್ದಾರೆ? ಅಂದ್ರೆ ಮತ್ತೆ ದುಡಿಲಿಕ್ಕೆ ಹೋಗಿದ್ರ? ಸುಮ್ನೆ ಬಿಟ್ಟು ಹೋಗ್ಬಿಟ್ಟಿದ್ರ? ಸುಮ್ನೆ ಹೋಗ್ಬಿಟ್ಟಿದ್ರೆ ಸರ್. ಹೌದಾ? ಈಗ ಮತ್ತೆ ದುಡಿಯಕ್ ಹೋಗ್ತೀನಿ ಅಂತ ಹೋಗಿದ್ದಾರೆ ಸರ್. ಆದ್ರೆ ಬರ್ತೀನಿ ಅಂತಿದ್ರೆ ಸರ್, ಗೊತ್ತಿಲ್ಲ ಒಟ್ಟು ಬರ್ತಾರೋ ಇಲ್ಲ. ಹೌದಾ? ಅಂದ್ರೆ ಏನೋ ಅವ್ರಿಗೆ ಒಂದಿಷ್ಟು ಏನೋ ಗಿಲ್ಟಿ ಶುರುವಾಗಿದೆ ಅನ್ಸುತ್ತೆ. ಅಂದ್ರೆ ಮಾವನ ಹತ್ರ ಸಾಲ ಮಾಡಿ ಹೋಗಿದ್ದೀನಲ್ಲ, ಅಟ್ಲೀಸ್ಟ್ ನಿಮ್ ಜೊತೆ ಆದ್ರೆ ಮಾತಾಡಬಹುದು. ಹೇಳ್ಕೊಳ್ತಾರ ಹಿಂಗೆ ಆಯ್ತು ಏನಂತ? ಹೇಳ್ತಾರೆ ಸರ್, ಅದಕ್ಕೇನಿಲ್ಲ. ಅಂದ್ರೆ ಅಲ್ಲಿ ನನಗೆ ಚೆನ್ನಾಗಿ ಆಗ್ಲಿದ್ದಕ್ಕೋಸ್ಕರ ನಾನು ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಸರ್. ಹೌದಾ? ಮತ್ತೆ ಬರ್ತೀನಿ ಅಂತ ಹೇಳಿದ್ರ? ಬರ್ತೀನಿ ಅಂತಿದ್ದಾರೆ ಸರ್. ಹಂಗೆ ಅನ್ನ ಕತ್ತಿ ಬಹಳ 4 ವರ್ಷಗಟ್ಟಲೆ ಆಗಿದೆ ಸರ್ ಅವ್ರು ಬಂದಿದ್ದಿಲ್ಲ. ಮಕ್ಕಳಿದಾರ ಸರ್? ಈಗ ಇದ್ದಲ್ಲ, ಒಬ್ಬ ಮಗಳಿದ್ದಾರೆ. ಈಗ ನೀವೇ ದುಡಿಬೇಕು ಈಗ ನಿಮ್ಮ ಕುಟುಂಬಕ್ಕೆ? ನಿಮ್ಮ ಅಕ್ಕವರೆಲ್ಲ ಬೇರೆ ಬೇರೆ ಕಡೆ ಅಕ್ಕವರೆಲ್ಲ ಮದುವೆಯಾಗಿ ಹೋಗಿದ್ದಾರಲ್ಲ ಸರ್, ಹಂಗಾಗಿ ಇಲ್ಲ. ಈಗ ನಿಮ್ಮ ತಂದೆ ತಾಯಿ ಕುಟುಂಬಕ್ಕೆ ನೀವು ಆಸರೆ ಆಗಿದ್ದೀರಿ. ಈಗ ನೀವು, ನಾನು ಕೇಳಿದಾಗೆ ಇತ್ತೀಚೆಗೆ ಸಖಿ ಸಂಸ್ಥೆಯಿಂದ ಭೂಮಿಯನ್ನು ಗುತ್ತಿಗೆ ತಗೊಂಡು ಉಳುಮೆ ಮಾಡೋದನ್ನ ಮಾಡ್ತಾ ಇದ್ದೀರ? ಹೇಗೆ ಇದನ್ನ ಸಂಘದ ರೂಪದಲ್ಲಿ ಮಾಡ್ತಾ ಇದ್ರು ವೈಯಕ್ತಿಕವಾಗಿ? ಇಲ್ಲ ಸರ್, ಸಂಘದ ರೂಪದಲ್ಲೇ ಮಾಡ್ತಾ ಇದೀವಿ. ಸಂಘ ಮಾಡ್ಕೊಂಡು? ಸಂಘ ಮಾಡ್ಕೊಂಡು 10 ಜನ ಇದೀವಿ ಸರ್ ನಾವು. ಹೌದಾ? ಸಂಘದ ಹೆಸರೇನು? ಸಂಘದ ಹೆಸರು ಚೆಂಡು ಹೂವು ಸಂಘದ ಹೆಸರು. ಚೆಂಡು ಹೂವು ಸಂಘ? ಚೆಂಡು ಹೂವು ಸರ್. ಎಷ್ಟು ಜನ ಸದಸ್ಯರು ಇದ್ರಿ ಅಂದ್ರಿ ಅದರಲ್ಲಿ? ಮೆಂಬರ್ಸ್ ಅಂದ್ರೆ 8 ಜನ ಸರ್, ಇಬ್ರು ಲೀಡರ್ ಅಂದ್ರೆ 10 ಜನ ಸೇರ್ಬಿಟ್ಟು ಒಂದು ಸಂಘ ಮಾಡಿದೀವಿ ಸರ್. 10 ಜನ. ಈಗ ಇಡೀ ಸಂಘಕ್ಕೆ ಕೃಷಿ ಭೂಮಿಯನ್ನು ಗುತ್ತಿಗೆ ತಗೊಂಡಿದ್ದೀರಿ? ಹೌದು ಸರ್. ಅದು ಹೇಗೆ ಅಂದ್ರೆ ಸಖಿ ಸಂಸ್ಥೆಯಿಂದ ಬಂದ್ಬಿಟ್ಟು ಅವ್ರು ಗುತ್ತಿಗೆ ಕೊಡಿಸಿದಾರೆ ಸರ್. ಅಂದ್ರೆ ಗುತ್ತಿಗೆ ಅಮೌಂಟ್ ಅವರೇ ಕಟ್ತಿದ್ದಾರೆ, ನಮಗೆ ಬೀಜ ಬೇಕಂದ್ರು ಅವರೇ ಕಟ್ತಾರೆ ಸರ್. ಪ್ರತಿಯೊಂದು ಸಹಾಯ ಸಖಿ ಸಂಸ್ಥೆ ಹೆಂಗ್ ಪರಿಚಯ ಆಯ್ತು? ಸಖಿ ಸಂಸ್ಥೆ ಅಂದ್ರೆ ನಾವು ಉದ್ಯೋಗಕ್ಕಾದ್ರೆ ಕೆಲ್ಸಕ್ಕೆ ಹೋಗಿದ್ದೀವಿ ಸರ್. ಅಲ್ಲಿ ಬಂದ್ಬಿಟ್ಟು ಈ ತರ ಇದೆ ಅಕ್ಕ ನಮ್ ಕಡೆ ಅಲ್ಲಿ ಅಂತಂದ ಹೇಳ್ಬಿಟ್ಟು ಅವಳು ಬಂದು ಚೆನ್ನಾಗಿ ಎಲ್ಲ ಮಾತಾಡಿ ಎಲ್ಲ ಹೇಳಿದ್ಲಿಂದ ನಮಗೆ ಸರಿ ಆಯ್ತು ಮಾಡ್ತೀವಿ ಅಂತಂದ ಹೇಳ್ಬಿಟ್ಟು ಹೇಳಿದ್ವಿ ಸರ್. ಒಪ್ಕೊಂಡಿ ಸರ್. ನಿಮಗೆ ಅಂದ್ರೆ ಜವಾಬ್ದಾರಿ ಅಲ್ವಾ ಆಕ್ಚುಲಿ ಭೂಮಿ ತಗೊಳ್ಳೋದು, ಕೃಷಿ ಮಾಡೋದು, ಈ ಜವಾಬ್ದಾರಿ ತಗೊಳ್ಳೋಕೆ ನಿಮ್ಗೆ ಏನ್ ಅನ್ಸಿತ್ತು ಸರ್? ಸ್ವಲ್ಪ ಕಷ್ಟ ಅನ್ಸಿತ್ತು ಸರ್, ಆದ್ರೂ ಮಾಡೋಣ ಅಂತ ಧೈರ್ಯ ಮಾಡಿದೀವಿ ಸರ್ ನಾವು ಪ್ರತಿಯೊಬ್ಬರು. ಯಾಕಂದ್ರೆ ಕೂಲಿ ಮಾಡೋದು ಒಂದ್ ರೀತಿಯಿಂದ ಸುಲಭ ಅಂದ್ರೆ ರೆಸ್ಪಾನ್ಸ್ ಇರೋದಿಲ್ಲ, ಹೋಗ್ತೀವಿ ಕೆಲಸ ಮಾಡ್ತೀವಿ ಕೂಲಿ ತಗೊಳ್ತೀವಿ ಬರ್ತೀವಿ. ಆದ್ರೆ ಈ ಭೂಮಿ ತಗೊಂಡು ಇದು ನಮ್ದೇ ಭೂಮಿ ಅಂತ ಭಾವಿಸ್ಕೊಂಡು ಬಿತ್ತನೆ ಮಾಡೋದಾಗಿರ್ಬೋದು, ಲಾಭ ನಷ್ಟ ಇವುಗಳ ಬಗ್ಗೆ ಯೋಚನೆ ಮಾಡಿದಾಗ ಏನೋ ರೈತರು ಎಂತ ಸ್ವಂತ ಭೂಮಿ ಇರೋ ಹೆದರ್ತಾರೆ. ಇಂಥದ್ರಲ್ಲಿ ನೀವು ಸಂಘದಲ್ಲಿ ಏನೇನ್ ಮಾಡಿದ್ರಿ ಫಸ್ಟ್ಗೆ ಸರ್? ನಾವು ಫಸ್ಟ್ಗೆ ಸರ್ ನಮ್ಗೆ ಗದ್ದೆ ಗುತ್ತಿಗೆ ಏನ್ ಕೊಟ್ಟಿದ್ದಿಲ್ಲ ಸರ್, 15 ಕುರಿ ಕೊಟ್ಟರು ಸರ್ ನಮ್ಗೆ. ಹೌದಾ? ಹೆಣ್ಣು ಕುರಿಗಳನ್ನು ಮತ್ತೆ ಅದ್ರಲ್ಲಿ ಗಂಡು ಕುರಿನೂ ಕೊಟ್ಟಿದ್ದಾರೆ ಸರ್, 2 ಕೊಟ್ಟಿದ್ದಾರೆ. ಆದ್ರೂ ಕೊಟ್ಟನ್ನು ಅವನ್ನೆಲ್ಲ ಕಾಯ್ತಾ ಇದ್ವಿ ಸರ್. ಅದಕ್ಕೆ ಕೊಟ್ಟು ಒಂದು ವಾರದಲ್ಲೇ ಗದ್ದೆ ಗುತ್ತಿಗೆ ಕೊಡಿಸಿದ್ರು ಸರ್ ನಮ್ಗೆ. ಅಲ್ಲಿ 2.5 ಎಕರೆ ಸರ್, 1/2 ಎಕರೆ ತರಕಾರಿ ಬೆಳೆದಿವಿ ಸರ್ ನಾವು. ಮತ್ತೆ 1/2 ಎಕರೆ ಮೇವಿನ ಬೀಜ ಹಾಕಿದ್ವಿ ಕುರಿಗೆ. ಆಮೇಲೆ 1.5 ಎಕರೆ ಭತ್ತ ಹಚ್ಚಿದ್ವಿ ಸರ್ ನಾವು. ಈಗ ನೀವು 2.5 ಎಕರೆ ಸಾಮಾನ್ಯವಾಗಿ ಸಖಿ ಸಂಸ್ಥೆ ನಿಮಗೆ ರೆಫರೆನ್ಸ್ ಮಾಡೋದೇನು ಅಂದ್ರೆ ಸಾವಯವ ಕೃಷಿನೇ ಮಾಡಬೇಕು ಅಂತ, ಅಂಗಡಿಯಿಂದ ಗೊಬ್ಬರ ತರೋದಾಗ್ಲಿ ಔಷಧಿ ತರೋದು ಇದ್ಯಾವ್ದು ಮಾಡಬಾರ್ದು ಅಂತ. ನೀವು ಸಾವಯವ ಕೃಷಿ ಮಾಡ್ತಾ ಇದ್ದೀರಾ? ಹೌದು ಸರ್, ಮಾಡ್ತಾ ಇದ್ದೀವಿ. ಯಾವುದೇ ಗೊಬ್ಬರ ಯಾವ್ದೇ ಇಲ್ಲ ಸರ್, ಔಷಧಿ ಅಂಗಡಿಯಿಂದ ಔಷಧಿ ತರಲ್ಲ ಸರ್ ನಾವು. ಹಿಂಡಿ ಮತ್ತೆ ಇದು ಬೆಲ್ಲ ಇವನ್ನೆಲ್ಲದೂ ಅವರು ನಮಗೆ ಹೇಳ್ಕೊಡ್ತಿದ್ದಾರೆ ಸರ್ ಔಷಧಿ ಮಾಡೋದು. ನೀವು ಅದನ್ನ ತರಬೇತಿ ತಗೊಂಡಿದ್ದೀರಾ ಸರ್? ಅಂದ್ರೆ ಅವರೇ ಅಣ್ಣವರು ಬಂದ್ಬಿಟ್ಟು ರಮೇಶ್ ಅಣ್ಣ ಅವರೆಲ್ಲ ಇದಾರೆ ಸರ್, ಅವ್ರು ಬಂದ್ಬಿಟ್ಟು ಇದೇ ರೀತಿ ಮಾಡ್ರಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟು ಹೋಗ್ತಾರೆ ಸರ್. ಹೌದಾ? ಆ ರೀತಿ ಮಾಡ್ತೀವಿ. ನೀವು ಕಲ್ತ್ಕೊಂಡಿರೋ ಅದನ್ನೆಲ್ಲ ಕಲ್ತಿದ್ದೀವಿ. ಏನೇನ್ ತಯಾರು ಮಾಡ್ತೀರಾ ಮನೆ ಸರ್? ನಾವು ಎರಡೆಲೆ ದ್ರಾವಣ ಅಂತ ಹೇಳ್ಬಿಟ್ಟು ಆ ಹುಳಗಳು ಸಾಯ್ಲಿಕ್ಕೆ ಔಷಧಿ, ಹುಳಗಳು ಅವು ಎಲೆಗಳು ಅಂತ ತಿಂತೇವಲ್ಲ ಸರ್, ಆ ರೀತಿ ಆಗ್ಬಿಟ್ಟು ಅವು ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಎರಡೆಲೆ ದ್ರಾವಣ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಸರ್. ಏನದು ಎರಡೆಲೆ ದ್ರಾವಣ ಅಂದ್ರೆ? ಅಂದ್ರೆ ಬೇವಿನ ಎಲೆ ಮತ್ತೆ ಮದ್ಗುಣಕಿ ಎಲೆ ಅಂತ ಇರುತ್ತೆ ಸರ್, ಅದನ್ನ ಚೆನ್ನಾಗಿ ರುಬ್ಬಿಟ್ಟು ಅದನ್ನ ಒಂದು ಇದು ಕೊಳೆ ಹಾಕ್ತಿವಿ ಸರ್, ಅದನ್ನೊಂದು ವಾರ ಗಟ್ಟಲೆ. ಹೌದಾ? ಡ್ರಮ್ ಅಲ್ಲಿ ಸರ್ ಅದನ್ನ ಏನು ಡ್ರಮ್ ಗಟ್ಟಲೆ ಮಾಡ್ತಿರೋ ಕ್ಯಾನ್ ಗಟ್ಟಲೆ? ಡ್ರಮ್ ಅಲ್ಲಿ, ದೊಡ್ಡ ಡ್ರಮ್ ಅಲ್ಲಿ. ಐದು ಕೆಜಿ ಎರಡೆಲೆ ದ್ರಾವಣ ಮಾಡಿದ್ನಿ ಅಂದ್ರೆ ಅದಕ್ಕೆ ಫುಲ್ ನೀರ್ ಹಾಕ್ತೀವಿ ಸರ್. ನೀರ್ ಹಾಕ್ಬಿಟ್ಟು ಒಂದು ವಾರಗಟ್ಟಲೆ ಕೊಳೆ ಹಾಕ್ಬಿಟ್ಟು ಆಮೇಲೆ ಫ್ರೈ ಮಾಡ್ತೀವಿ ಸರ್ ಅದನ್ನ. ಸ್ಪ್ರೇ ಮಾಡ್ತೀರಿ ಅಂದ್ರೆ ಇದು ಔಷಧಿ ಹೊಡಿತಾರ? ಈ ಎಣ್ಣೆ ಟ್ಯಾಂಕ್ ಅಲ್ಲಿ ಹಾಕಿ ಹೊಡಿಯೋ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನಾವೇ ಮಾಡ್ತೀವಿ ಸರ್. ಹೆಣ್ಮಕ್ಳು ಈಗ ಮನೆಯಲ್ಲೇ ನಾಲ್ಕು ಜನ ಹೆಣ್ಮಕ್ಳು ಇರ್ತೀರಂದ್ರೆ ನೀನ್ ಅದ್ ಮಾಡು ನೀನ್ ಇದ್ ಮಾಡು ಅಂತೇಳಿ ಜಗಳ ಮಾಡ್ಬಿಡ್ತಾರೆ ಮನೇಲೆ. ಆದ್ರೆ ನೀವು ಸಂಘದಲ್ಲಿ ಇದೆಷ್ಟ ತುಂಬಾ ಕೆಲಸ ಇರ್ತದಲ್ಲ, ಹೆಂಗ್ ನಿಭಾಯಿಸ್ತೀರಿ ಇವನ್ನೆಲ್ಲ ಸರ್? ಅಂದ್ರೆ ಪ್ರತಿಯೊಬ್ಬರು ಹೆಣ್ಮಕ್ಳು ನಾವು ಅಡ್ಜಸ್ಟ್ಮೆಂಟ್ ಇದ್ವಿ ಸರ್. ನಾವು ಪ್ರತಿಯೊಬ್ಬರು ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಇವತ್ತು ನಾನು ಅಲ್ಲಿ ಕಳೆ ತೆಗಿಯಕ್ ನಿಂತಿದ್ದೆ ಅಂದ್ರೆ ಇಬ್ರು ಹೆಣ್ಮಕ್ಳನ್ನ ಅಲ್ಲಿ ಬಿಡ್ತೀವಿ ಸರ್. ನೀವು ಕೆಲಸ ಮಾಡ್ಬೇಕಂದ್ರೆ ಮಾಡ್ತಾರೆ ಸರ್, ಹಂಗೇನಿಲ್ಲ. ಅಂದ್ರೆ ಒಗ್ಗಟ್ಟಾಗಿದ್ದೀವಿ ಸರ್ ನಾವು ಜನ. ಶ್ರಮವನ್ನು ಹಂಚಿಕೊಂಡಿದ್ದೀವಿ. ಹೌದು ಸರ್, ಹಂಚಿಕೊಂಡು ಜವಾಬ್ದಾರಿಗಳನ್ನ ಹಂಚಿಬಿಟ್ಟಿದ್ದೀರಾ? ಹಂಚಿದೀವಿ ಸರ್. ಅಂದ್ರೆ ಯಾರ್ಯಾರು ಇಂತ ಕೆಲಸ ಮಾಡ್ಬೇಕು ಅಂತ ಹೇಳಿ? ಹೌದು ಸರ್. ಅಂದ್ರೆ ಇವತ್ತಿನ ದಿನ ನಮಗೆ ಕುರಿನೂ ಕೊಟ್ಟಿದ್ದಾರಲ್ಲ ಸರ್, ಇವತ್ತಿನ ದಿನ ಕುರಿಗೆ ಹೋಗ್ಬೇಕಂದ್ರೆ ಅವ್ರಿಬ್ರು ಕುರಿಗೆ ಹೋಗಿರ್ತಾರೆ ಸರ್. ಇನ್ ಉಳಿದವ್ರ ಕೆಲ್ಸಕ್ಕೆ ಅಲ್ಲಿ ಹೋಗಿ ಗದ್ದೆಯಲ್ಲಿ ಏನ್ ಕೆಲಸ ಇರುತ್ತೆ ಆ ಕೆಲಸ ಮಾಡ್ಬೇಕಂದ್ರೆ ಆ ಕೆಲಸ ಮಾಡ್ತಾ ಇರ್ತಾರೆ ಸರ್. ಈಗ ಸಂಘದ ನೀವು ಅಂದ್ರೆ ಸ್ತ್ರೀ ಶಕ್ತಿ ಸಂಘಗಳಲ್ಲಿ ಒಂದು ಲೆಕ್ಕಪತ್ರ ಬರೆಯೋದೆಲ್ಲ ಅಭ್ಯಾಸ ಮಾಡ್ತಾ ಇರ್ತಾರೆ ಸರ್. ಹಿಂಗೆ ನಿಮ್ ಕೆಲಸದ ಡೈರಿಯನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ? ಈ ಕೆಲಸ ಮಾಡಿದರೆ ಹಾಜರಾತಿ ಮಾಡ್ತಾ ಇದ್ದೀರಾ? ಏನೇನು ಹಾಕಿದಿರಿ ಬೆಳೆ, ಯಾವಾಗ ಬಿತ್ತನೆ ಮಾಡಿದ್ರಿ, ಎಷ್ಟು ಬಿತ್ತನೆ, ಇವೆಲ್ಲ ಡೈರಿ ಮೇಂಟೈನ್ ಮಾಡ್ತಿದ್ರಾ? ಹೌದಾ? ಇದೆಲ್ಲ ಮೊದಲು ಮಾಡ್ತಿದ್ರಾ ನಿಮ್ಮಲ್ಲಿ? ಇಲ್ಲ ಸರ್, ನಮ್ಗೆ ಇದು ಸಖಿ ಸಂಸ್ಥೆ ಕಡೆಯಿಂದ ಸೇರಿದಲ್ಲಿ ಮಾಡ್ತಾ ಇದೀವಿ ಸರ್. ನಾವು ಏನ್ ಅನ್ಸುತ್ತೆ ಈ ರೀತಿ ಒಂದು ಸಿಸ್ಟಮೆಟಿಕ್ ಆಗಿ ಕೃಷಿ ಮಾಡೋದನ್ನ ರೂಢಿ ಮಾಡ್ಕೊಳ್ಳೋದು ಚೆನ್ನಾಗಿ ಸರ್? ಅಂದ್ರೆ ನಮ್ಗೆ ಈ ತರ ಎಲ್ಲ ಗೊತ್ತಿದ್ದಿಲ್ಲ ಸರ್. ಆದ್ರೆ ಈ ಸಖಿ ಸಂಸ್ಥೆ ಅನ್ನೋದೊಂದು ಬಂದ್ಬಿಟ್ಟು ನಮ್ಗೆ ಈ ತರ ಎಲ್ಲ ಚೆನ್ನಾಗಿ ಈ ತರ ಹೆಣ್ಮಕ್ಳು ಇದಾರೆ ಅಂತ ಅಂದೇಬಿಟ್ಟು ಅವರು ಒಂದ್ ಸ್ವಲ್ಪ ಮುಂದೆ ಬಂದು ನಮ್ಗೆಲ್ಲ ಇದು ಮಾಡಿದಾರಲ್ಲ ಸರ್, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇನ್ನು ಯಾರೇ ಬಂದು ಈ ನಮ್ಗೆ ಏನೇ ಕೊಡ್ತೀನಿ ನಾವು ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಸರ್. ಈಗ 2.5 ಎಕರೆ ನೀವು ಗುತ್ತಿಗೆ ತಗೊಂಡಿರಿ ಸಂಘಕ್ಕೆ, ಆ 2.5 ಎಕರೆಯಲ್ಲಿ ಏನೇನು ಬೆಳೆದಿರಿ ಹಂತವಾಗಿ ಹೇಳಿ? ಮೊದಲು ಏನ್ ಕೆಲಸ ಮಾಡಿದ್ರಿ ಭೂಮಿ ಸರ್? ಮೊದಲಲ್ಲಿ ನಾವು ಅದು ಗದ್ದೆಯಲ್ಲಿ ಬೀಳಿತ್ತು ಸರ್. ಅಂದ್ರೆ ಹಂಗೆ ಬಿಟ್ಟಿದ್ರು ಸರ್. ಅದು ಗದ್ದೆ ಎಂದು ಉಳುಮೆ ಮಾಡಿದಿಲ್ವಾ? ಮಾಡಿದ್ರು ಸರ್, ಆದ್ರೂ ಒಂದೆರಡು ವರ್ಷಗಟ್ಟಲೆ ಹಂಗೆ ಬೀಳ್ಬಿಟ್ಟಿದ್ರು. ಆದ್ರ ಹೆಚ್ಚಿಗೆ ಅಲ್ಲಿ ನಾವೆಲ್ಲ ಟಿಲ್ಲರ್ ಓಡಿಸಿಬಿಟ್ಟು ಕಲ್ಲುಗಳಿದ್ವು ಸರ್ ಅಲ್ಲಿ, ಆ ಕಲ್ಲುಗಳೆಲ್ಲ ಎತ್ತಾಕಿದ್ವಿ. ಆಮೇಲೆ ಮೊದಲು ಯೋಗ್ಯ ಆಗಿದ್ದಿಲ್ಲ, ಕೃಷಿಗೆ ಯೋಗ್ಯವಾಗಿದ್ದಿಲ್ವಾ? ಅದು ಇತ್ತು ಸರ್, ಇದ್ರ ಗುಣ ಅಂದ್ರೆ ಒಂದು 3 ವರ್ಷ 4 ವರ್ಷ ನಂಗೆ ಬೀಳ್ಬಿಟ್ಟಿದ್ರಲ್ಲ, ಅವ್ರು ಮಾಡಿದ್ದಿಲ್ಲ ಸರ್ ಮನೆಯವರು. ಅಲ್ಲ, ಕಲ್ಲೆಲ್ಲ ಇತ್ತು ಅಂತಿರಲ್ವಾ, ಸಮಸ್ಯೆ ಆಯ್ತಾ ನಿಮ್ಗೆ ಅದೆಲ್ಲ ಕೃಷಿ ಮಾಡೋದಕ್ಕೆ? ಅಂದ್ರೆ ಅವನ್ನೆಲ್ಲ ತೆಗೆದಿದ್ರೆ ನಮಗೆ ಮಣ್ಣು ಚೆನ್ನಾಗಾಯ್ತು ಸರ್. ನೀರಿನ ಪೈಪ್ ಲೈನ್ ಹೋಗಿತ್ತು ಸರ್ ಅದ್ ಮಧ್ಯದಲ್ಲೇ. ಹಂಗಾಗ್ಬಿಟ್ಟು ಕಲ್ಲೆಲ್ಲ ಜಾಸ್ತಿ ಇದ್ವು, ಹಂಗಾಗ್ಬಿಟ್ಟು ಆ ಕಲ್ಲೆಲ್ಲ ಎತ್ತಾಕ್ಬಿಟ್ಟು ಅಲ್ಲಿ ಸ್ವಲ್ಪ ಮಣ್ಣು ಮೆತ್ತಗ್ ಮಾಡ್ಕೊಂಡು, ಯಾಕಂದ್ರೆ ನಾವು ಭತ್ತ ನಾಟಿ ಮಾಡ್ತಿದ್ದೇವಲ್ಲ ಸರ್, ಅಲ್ಲಿ ಕೂಡ್ಬೇಕಲ್ಲ ಅದ್ ಭತ್ತ, ಅದ್ರ ಇಚ್ಚಿಗೋಸ್ಕರ ನಾವು ಆ ರೀತಿ ಮಾಡಿದ್ವಿ ಸರ್. ಅದನ್ನೆಲ್ಲ ಟಿಲ್ಲರ್ ಹೊಡಿಸಿ ಅವನ್ನೆಲ್ಲ ಕಲ್ಲು ಎತ್ತಾಕ್ಬಿಟ್ಟು ಚೆನ್ನಾಗಿ ಮಣ್ಣೆಲ್ಲ ಮೆತ್ತಗ್ ಮಾಡಿ ಆಮೇಲೆ ಭತ್ತ ಹಚ್ಚಿದ್ವಿ ಸರ್. ಭತ್ತ ಹಚ್ಚಿದ್ರಿ? ಯಾವ ತಳಿ ಭತ್ತ ಹಚ್ಚಿದ್ರಿ? ಬಾಸುಮತಿ ಅಕ್ಕಿ. ಬಾಸುಮತಿ ಅಕ್ಕಿ ಬೆಳೆದ್ರ? ತುಂಬಾ ಡಿಮ್ಯಾಂಡ್ ಅದು ಮಾರ್ಕೆಟಲ್ಲಿ. ಬಾಸುಮತಿ ಅಕ್ಕಿ ಬೆಳೆದ್ರಿ? ನಿಮ್ಗೆ ಈ ಬಾಸುಮತಿ ಅಕ್ಕಿ ಬೆಳೆಯೋದೆಲ್ಲ ಗೊತ್ತಿತ್ತ ನಿಮ್ಗೆ? ಹೇಗೆ ಗೊತ್ತಿದ್ದಿಲ್ಲ ಸರ್, ನಮಗೆ ಹೇಳ್ಕೊಟ್ರು ಸರ್. ಹೇಳ್ಕೊಟ್ರ ಸರ್? ಹೇಳ್ಕೊಟ್ರು. ಎಷ್ಟು ಎಕರೆ ಹಾಕಿದ್ರಿ ಬಾಸುಮತಿ ಅಕ್ಕಿದು? 1.5 ಎಕರೆ ಸರ್. 1.5 ಎಕರೆ? ಅಂದ್ರೆ ಬಾಸುಮತಿ ಅಕ್ಕಿ ಭತ್ತ ಬೆಳೆಯೋದಕ್ಕೆ ಈ ಸಸಿ ಸಸಿ ತಂದ್ವಿ ಸರ್. ಎಲ್ಲಿಂದ ತರಿಸಿದ್ರಿ? ಅದು ವೆಂಕಟಾಪುರಿಂದನೇ ತಂದ್ವಿ ಸರ್ ನಾವು ಸಸಿ. ತಂದ್ಬಿಟ್ಟು ಅದನ್ನು ಪಾಪ ನಮಗೆ ಸಖಿ ಸಂಸ್ಥೆ ಕೊಡಿಸಿದ್ರು, ಅವರೇ ಕೊಡಿಸಿದ್ ಸರ್ ನಮ್ಗೆ. ಅಂದ್ರೆ ಅದ್ರ ಅಮೌಂಟ್ ಪ್ರತಿಯೊಂದು ಅವರೇ ಕೊಟ್ರಿ ಸರ್ ನಮ್ಗೆ. ಈಗ ನಿಮ್ಗೆ ಭತ್ತಕ್ಕೆ ಸಾವಯವದಲ್ಲೇ ಬೆಳಿಬೇಕಂತ ಸಖಿ ಸಂಸ್ಥೆ ಹೇಳ್ತಾ ಬಂದಿದೆ, ನಿಮ್ಗೆ ಅದನ್ನ ಫಾಲೋ ಮಾಡ್ಬೇಕಾಗಿತ್ತು. ಏನೇನ್ ಕೊಟ್ರಿ ಆರಂಭದಲ್ಲಿ? ಈಗ ಸಸಿ ನಾಟಿ ಮಾಡಿದ ಮೇಲೆ ಏನೇನ್ ನಿರ್ವಹಣೆ ಮಾಡಿದ್ರಿ? ಏನೇನು ಸಗಣಿ ಮತ್ತೆ ಇದು ಆಕಳ ಗೋಮಂತ್ರ ಅದನ್ನೆಲ್ಲ ಹೇಳಿದ್ರೆ ಸರ್ ನಮ್ಗೆ. ಅಂದ್ರೆ ಒಂದ್ ರೀತಿಲಿ ಒಂದ್ ವಾರಗಟ್ಟಲೆ ನಂಗೆ ಕೊಳೆ ಹಾಕ್ಬಿಟ್ಟು ಈ ರೀತಿ ಹಾಕ್ಬೇಕಮ್ಮ ಅಂತ ಅಂದೇಬಿಟ್ಟು ರಾಮೇಶಣ್ಣರಾಗಿರ್ಬೋದು ನಾಗೇಶಣ್ಣರಾಗಿರ್ಬೋದು ಪ್ರತಿಯೊಬ್ರು ಹೇಳಿದ್ರು ನಮ್ಗೆ. ದ್ರಾವಣ ಮಾಡ್ಕೊಂಡಿದ್ರು? ಆ ದ್ರಾವಣಗಳು ಮಾಡಿದ್ವಿ ಸರ್. ಅಂದ್ರೆ ಫಸ್ಟ್ ಅದಕ್ಕೆ ಹಚ್ಚಿದ್ಮೇಲೆ ಅವು ಆಕಳ ಗೋಮಂತ್ರದಲ್ಲಿ ಎದ್ದಿದ್ವಿ ಸರ್. ಎದ್ದೆದ್ದಿ ನಾವು ಫಸ್ಟ್ ನಾಟಿ ಮಾಡಿದ್ವಿ ಸರ್ ಸಸಿ. ಸಸಿ ಬೇರನ್ನ ಅದ್ದೆದ್ದಿ ಆಮೇಲೆ ನಾಟಿ ಮಾಡಿದ್ವಿ ಸರ್. ಚೆನ್ನಾಗಿ ಇದಾಯ್ತು ಸರ್, ಸುಮ್ನೆ ಯಾಕನ್ಬೇಕು, ಚೆನ್ನಾಗಿ ಬಂತು ನಮಗೆ ಫಲ ಎಲ್ಲ. ಆಮೇಲೆ ಸ್ವಲ್ಪ ನಾವು ಗೊಬ್ಬರ ಹಾಕೋದೊಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ವಿ ಸರ್, ಇಲ್ಲ ಅಂತ ಹೇಳಿಲ್ಲ. ಅಂದ್ರೆ ನಮ್ಮ ಕೈಯಿಂದನೆ ಇದಾಯ್ತು ಸರ್. ಯಾವ ಗೊಬ್ಬರ ಅಂದ್ರೆ ಅವರು ಹಿಂಡಿ ಕಡಲೆ ಹಿಂಡಿ ಅದನ್ನ ಸ್ವಲ್ಪ ತಾಂಬರ್ರಿ ಅಂತ ಅಂದೇಳಿ ಹೇಳಿದ್ರಿ ಸರ್. ಅಂದ್ರೆ ನಮ್ ಕಡೆಗೆ ಒಂಚೂರು ದುಡ್ಡು ಪ್ರಾಬ್ಲಮ್ ಇದ್ರಿಂದ ಸ್ವಲ್ಪ ಬಿಟ್ಟಿದ್ವಿ ಸರ್, ನಲ್ಲಿ ಗ್ಯಾಪ್ ಆಯ್ತು. ಅದ್ರಿಂದ ಸ್ವಲ್ಪ ನಾವು ಭತ್ತನ ಕಳ್ಕೊಂಡಿದ್ವಿ ಸರ್, ಇಲ್ಲ ಅಂತ ಹೇಳಲ್ಲ, ಕಡಿಮೆ ಬಂದ್ವು ನಮ್ಗೆ. ಅಂದ್ರೆ ನಿಮ್ಗೆ ಆ ಭತ್ತಕ್ಕೆ ಏನ್ ಸಮಸ್ಯೆಗಳು ಬಂದ್ವ? ರೋಗ ಬಂದಿದ್ವಿ ಸರ್. ಆದ್ರೆ ಅದು ಬಂದ ತಕ್ಷಣನೇ ಅಣ್ಣವ್ರು ಬಂದ್ಬಿಟ್ಟು ನಮ್ಗೆ ಏನ್ ಹೇಳ್ತಿದ್ರು, ಈ ತರ ಔಷಧಿಗಳು ಹಾಕ್ರಿ ಅಂತಂದೇಳ್ಬಿಟ್ಟು ಹೇಳ್ತಿದ್ರು. ಆ ರೀತಿ ಔಷಧಿಗಳು ಮಾಡಿದ್ವಿ ಸರ್. ಯಾವ್ಯಾವ ಔಷಧಿ ಹಾಕಿದ್ರಿ ಸರ್? ಅದೇ ಎರಡೆಲೆ ದ್ರಾವಣ ಮಾಡಿದ್ವಿ ಸರ್. ಆಮೇಲೆ ಮತ್ತೆ ಡಿಕಂಪೋಸರ್ ಅಂತ ಅಂದೇಬಿಟ್ಟಿದೆ ಸರ್, ಅದನ್ನು ಹಾಕಿಬಿಟ್ಟು ಎಲ್ಲ ಇದು ಮಾಡಿವಿ, ಅದನ್ನ ಮಾಡಿದ್ವಿ ಸರ್. ಆಮೇಲೆ ಕೆಳಗಡೆ ಆಕ್ರಮ ನೆಲಕ್ಕಂದ್ರೆ ನೆಲಕ್ಕೆ ಹಾಕಿದ್ವಿ ಸರ್, ಅವ್ರು ಹೆಂಗ್ ಹೇಳಿದ್ರೆ ಹಂಗೆ ಮಾಡಿದ್ವಿ ಸರ್ ನಾವು. ಈಗ 2.5 ಎಕರೆಯಲ್ಲಿ ಭತ್ತ ಎಷ್ಟು ಹಾಕಿದ್ರಿ? 1.5 ಎಕರೆ ಭತ್ತ ಹಾಕಿದ್ರಿ. ಆ 1.5 ಎಕರೆ ಭತ್ತದಲ್ಲಿ ಸರ್ ಅಂದ್ರೆ ನಾವು ಅವರು ಹೇಳ್ದಂಗೆ ಒಂಚೂರು ನಾವು ತೊಂದ್ರೆ ನಮ್ಮಿಂದ ಕಡೆ ಆಗಿದ್ರಿಂದ ನಮಗೆ ಸ್ವಲ್ಪ ಕಡಿಮೆನೆ ಬಂತು ಸರ್. ಎಷ್ಟು ನಿರೀಕ್ಷೆ ಇತ್ತು, ಎಷ್ಟು ಬರುತ್ತೆ ಅನ್ಕೊಂಡಿದ್ರಿ ಸರ್? ನಾವ್ ಇನ್ನ ಅದು ನಾವ್ ಅನ್ಕೊಂಡಿದ್ಕಿನ್ನ ಜಾಸ್ತಿನೇ ಬಂತು ಸರ್. ಅಂದ್ರೆ ನಾವೊಂದು ಅದು 5 ಕ್ವಿಂಟಲ್ ಬರುತ್ತೆ ಇಲ್ಲ ಅನ್ಕೊಂಡಿದ್ದೀವಿ ಸರ್, ನಮಗೆ 7 ಕ್ವಿಂಟಲ್ 15 ಕೆಜಿ ಬಂತು ಸರ್. ಚೆನ್ನಾಗಿ ಬಂತು. ಈಗ ಬಾಸುಮತಿ ಅಕ್ಕಿ ಇಲ್ಲಿ ಮಾರುಕಟ್ಟೆಯಲ್ಲಿ ಇಲ್ಲಿ ಮಾರ್ಲಿಕ್ಕೆ ಆಗಲ್ಲ. ನಾವು ಮಾರಲ್ಲ ಸರ್, ನಾವ್ ಮನೆಗೆ ತಗೊಂಡಿದ್ದೀವಿ. ನೀವೇ ಇಟ್ಕೊಂಡಿದ್ರ ಮನೇಲೆ? ಬಾಸುಮತಿ ಕುಂತಿದ್ರಿ ನೀವೆಲ್ಲ, ಶ್ರೀಮಂತರ ಅಕ್ಕಿ ಅಂತ ಹೇಳ್ತಾರೆ ಅಂತಾರೆ ಸರ್. ಆದ್ರೆ ನಾವು ಕಷ್ಟಪಟ್ಟು ದುಡ್ದಿದೀವಲ್ಲ ಸರ್ ಅದ್ರಲ್ಲಿ. ಸೊ ಬಾಸುಮತಿ ಅಕ್ಕಿಯನ್ನ ಬೆಳೆದು ನಾವೆಲ್ಲರೂ ಶ್ರೀಮಂತರ ಊಟ ಮಾಡಬಹುದು. ಮಾಡಬಹುದು ಸರ್, ಅದಕ್ಕೇನಿಲ್ಲ. ನೀವು ಯಾರಿಗೂ ಮಾರಾಟ ಮಾಡಿಲ್ಲ? ಮಾಡಿಲ್ಲ ಸರ್. ನಿಮ್ ಸಂಘದವರೇ ಬಳಸ್ತಾರೆ? ಅದಾದ್ಮೇಲೆ ಏನ್ ಬೆಳೆದ್ರಿ ನೀವು ಮತ್ತೆ? ಸರ್ ಈಗ ಇಲ್ಲ ಸರ್, ಕಬ್ಬು ಹಾಕ್ಬೇಕಂತ ಇದೀವಿ ಸರ್. ಈಗ ನೀವು ತರಕಾರಿ ಸೊಪ್ಪು ಬೆಳೆದ್ರಿ, ಏನೇನ್ ಬೆಳೆದ್ರಿ ಸರ್? ಅದರಲ್ಲಿ ನಾವು ತರಕಾರಿಯಲ್ಲಿ ಪುಂಡೆ ಪಲ್ಲ ಆಗಿರ್ಬೋದು, ಮೂಲಂಗಿ, ಮತ್ತೆ ಟೊಮೊಟೊ, ಬದನೆಕಾಯಿ ಎಲ್ಲ ಬೆಳೆದಿದ್ದೀವಿ ಸರ್. ಇಲ್ಲ ಅಂತ ಹೇಳಲ್ಲ, ಅಲಸಂದಿ ಅಂತ ಸ್ವಲ್ಪ ರೋಗ ಬಿದ್ದು. ಅದೆಲ್ಲ ತರಕಾರಿ ಸೊಪ್ಪು ಮಾರ್ಕೆಟ್ ಹೋಗ್ತಿತ್ತ? ಇಲ್ಲ ಸರ್, ಇಲ್ಲೇ ಊರಲ್ಲೇ ಮಾರ್ತಿದ್ವಿ. ಊರಲ್ಲೇ ಮಾರ್ತಿದ್ವಿ. ಅದರಿಂದ ದುಡ್ಡು ಬರ್ತಾ ಇತ್ತು? ಬರ್ತಾ ಇತ್ತು ಸರ್. ಈ ದುಡ್ಡು ಈ ತರದ ಆದಾಯವನ್ನ ಹೇಗೆ ವಿನಿಮಯ ಮಾಡ್ತೀವಿ ಸರ್? ನಾವು ಮನೆಗೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಬೇಕಷ್ಟು ತಗೊಂಡು ಆಮೇಲೆ ಉಳಿದದ್ದು ಮಾರಿಬಿಟ್ಟು ಮತ್ತೆ ಇನ್ನೊಂದ್ಸಲ ಬೇಕಾದ ಬೀಜಗಳನ್ನ ತಂದು ಹಾಕ್ತಿದ್ವಿ ಸರ್. ಎಲ್ಲರೂ ಆರೋಗ್ಯಕರವಾಗಿರ್ತಕ್ಕಂತ ಸೊಪ್ಪು ತಿಂತಿದ್ರಿ ಸರ್? ನಾವೊಂದು ವಿಷಯದ ತಿಂತಿರೋದು ಮಾರ್ಕೆಟ್ ಅಲ್ಲಿ ಗುಪ್ತವಾಗಿ ಹಳ್ಳಿಯಲ್ಲಿ ಎಲ್ಲರೂ ವಿಷ ಹಾಕದೆ ಇರತಕ್ಕಂತಹ, ಔಷಧಿ ಸಿಂಪರಣೆ ಮಾಡದೆ ಇರತಕ್ಕಂತಹ, ಸಾವಯವದಲ್ಲಿ ಬೆಳೆದು ಸೊಪ್ಪು ಎಲ್ಲ ತಿಂತಿದ್ರಿ. ನಾವು ಮಾತ್ರ ಹೊರಗಡೆಯಲ್ಲಿ ಎಲ್ಲ ಔಷಧಿ ಹೊಡೆದಿರೋ ತಿಂತಾ ಇದೀವಿ. ಹಂಗೇನಿಲ್ಲ ಸರ್, ಈ ಸಲ ಜಾಸ್ತಿ ಹಾಕ್ಬಿಟ್ಟು ಕಳಿಸ್ಬೇಕಂತ ಇದೀವಿ ಸರ್ ನಾವು. ಇದು ನನ್ಗೆ ಅನ್ಸಿದ ಮಟ್ಟಿಗೆ ಈ ತರ ಒಂದು ಸಂಘದ ಮೂಲಕ ಒಗ್ಗಟ್ಟಾಗಿ ಕೃಷಿ ಮಾಡೋದು ಹೊಸ ಒಂದು ಪ್ರಕ್ರಿಯೆ. ಇದು ಎಲ್ಲೂ ಈ ಥರದ್ದು ಚಟುವಟಿಕೆಗಳು ನಡೆಯೋದು ತುಂಬ ಕಡಿಮೆ. ನೀವು ಮಾಡ್ತಾ ಇದ್ದೀರಿ, ಏನನ್ಸುತ್ತೆ ಮುಂದೆ ಹಿಂಗೆಲ್ಲ ಮಾಡ್ಕೊಂಡು ಹೋಗ್ಬೇಕು ಅಂತ ಅನಿಸುತ್ತೆ? ಹೇಗೆ ಸರ್ ಮಾಡ್ಬೇಕಂತಾನೆ ಅನಿಸುತ್ತೆ ಸರ್, ಇಲ್ಲನಲ್ಲ. ಆದರೂ ಒಂದು ಸಂಘ ಅಂದಮೇಲೆ ಚಿಕ್ಕ ಪುಟ್ಟ ಇರುತ್ತೆ ಸರ್, ಇಲ್ಲ ಅಂತ ಹೇಳಲ್ಲ. ಅದನ್ನೆಲ್ಲ ಪ್ರಾಬ್ಲಮ್, ಏನು ಸಮಸ್ಯೆ ಬಂದಿಲ್ಲ ಸರ್. ಇನ್ನು ಮುಂದೇನು ಬಂದ್ರೆ ನಾವು ನಾವೇ ಸರಿ ಮಾಡ್ಕೊಂಡು ಹೋಗ್ತೀವಿ ಸರ್. ಎಲ್ಲರಿಗೂ ಖುಷಿಯಾಗಿದೆಯಾ ಸರ್? ಎಲ್ಲರಿಗೂ ಖುಷಿಯಾಗಿದೆ, ಪ್ರತಿಯೊಬ್ಬರನ್ನು ಖುಷಿಯಾಗಿದ್ದಾರೆ ಸರ್, ಇಲ್ಲ ಅಂತ ಹೇಳಲ್ಲ. ಈಗ ನೀವು ಹೇಳಿದ್ರಿ ಈ ಕೃಷಿ ಜೊತೆಗೆ ಕೃಷಿ ಪೂರಕ ಚಟುವಟಿಕೆಗಳಿಗೂ ಸಖಿ ಸಂಸ್ಥೆ ಸಹಾಯ ಮಾಡಿದೆ. ಒಂದು ಕುರಿ ಸಾಕಾಣಿಕೆ, ಮತ್ತೆ ಯಾವ ರೀತಿ ಸಹಾಯ ಮಾಡಿದೆ? ಮತ್ತೆ ಈ ಗದ್ದೆ ಕೊಡಿಸಿ ನಮ್ಗೆಲ್ಲ ಕುರಿ ಸಾಕಾಣಿಕೆ ಕೊಟ್ಟಿದ್ದಾರೆ. ಎಮ್ಮೆ ಈ ತರ ಹೈನುಗಾರಿಕೆಗೆ ಹೇಳಿದ್ದಾರೆ ಸರ್, ಇನ್ನ ಬಂದಿಲ್ಲ ಸರ್. ಅದು ಬರ್ತಾವ ಅಂತ ಹೇಳಿದ್ದಾರೆ ಸರ್, ಹೇಳಿದಾರೆ ಅಂದ್ಮೇಲೆ ಬಂದೇ ಬರುತ್ತೆ ಅಂತಾನೆ ಗ್ಯಾರಂಟಿ ಸರ್ ನಮ್ಗೆ. ಈಗ ನೋಡಿ, ನಿಮ್ಗೆ ಒಂದು ಹಂತದಲ್ಲಿ ನಿಮ್ಗೆ ಸಹಾಯ ಮಾಡಿದೆ ಸಖಿ ಸಂಸ್ಥೆ ಅಂತ, ನೀವು ಅದರಲ್ಲಿ ಒಂದಿಷ್ಟು ಕಲ್ತಿದ್ದೀರಿ, ತೊಡಗಿಕೊಂಡಿರಿ. ನಾಳೆ ಒಂದು ವೇಳೆ ಇಲ್ಲ ನಮ್ಗೆ ಸಹಾಯ ಮಾಡ್ಲಿಕ್ಕಾಗಲ್ಲ, ನೀವೇ ಮುಂದುವರ್ಸ್ಕೊಂಡು ಹೋಗ್ರಿ ಅಂದ್ರೆ ಏನ್ ಮಾಡ್ತೀರಾ ಅವಾಗ ಸರ್? ಅವಾಗ ನಡೆಸ್ಬೇಕಂತಾನೆ ಇದೀವಿ ಸರ್ ನಾವು. ಎಲ್ಲ ಪ್ರತಿಯೊಬ್ಬರ ಹೆಣ್ಮಕ್ಳು ನಮಗೆ ಕಷ್ಟ ಆದ್ರೆ ಚಿಂತಿಲ್ಲ ಸರ್, ನಾವು ಅದು ಫಲ ಬಂದಾಗ ದುಡ್ಡು ತೀರಿಸಿದ್ರೆ ಚಿಂತಿಲ್ಲ ಸರ್ ನಾವು. ಎಲ್ಲಾದ್ರೂ ಸಾಲ ತಗೊಂಡಾಗ್ಲಿ ಮಾಡಿಬಿಟ್ಟು ಆಮೇಲೆ ತೀರಿಸ್ತೀವಿ. ಇದ್ರ ಮಧ್ಯೆ ನೀವು ನಿಮ್ಮ ಕೂಲಿ ಕೆಲಸಗಳಿಗೆ ಹೋಗ್ತಾ ಇದ್ರ? ಬೇರೆ ಏನಾದರೂ ಬಂದ್ರೆ ಸರ್? ಗದ್ದೆಯಲ್ಲಿ ಕೆಲಸ ಇದ್ರೆ ಮಾತ್ರ ಹೋಗ್ತೀವಿ, ಗದ್ದೆಯಲ್ಲಿ ಎಲ್ಲ ಮಾಡ್ಕೊಂತೀವಿ ಸರ್. ನಿಮ್ಮ ಗದ್ದೆಯಲ್ಲಿ ಕೆಲಸ ಇದ್ರೆ ಇರ್ತೀರಿ ಎಲ್ಲರೂ? ಎಲ್ಲರೂ ಇರ್ತೀವಿ. ಆಗ ವಿರಾಮ ಇಲ್ಲ, ಏನು ಕೆಲಸ ಇಲ್ಲ? ಬೇರೆ ಕಡೆ ದುಡಿತೀವಿ ಸರ್. ಈಗ ನರೇಗಾ ಕೂಲಿ ಕಾರ್ಮಿಕರಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಅದು ಹೇಗೆ ಚೆನ್ನಾಗಿ ನಡೀತಾ ಇದೆಯಾ? ನಿಮಗೆ ಆದಾಯ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಸರ್? ಹಂಗೇನು ಪೇಮೆಂಟ್ಗಳು ಯಾರ್ದು ನಿಂದಿರ್ಸಿಲ್ಲ ಸರ್, ಎಲ್ಲರದು ಅವ್ರವ್ರ ಅಕೌಂಟ್ಗೆ ಹೋಗಿ ಬೀಳುತ್ತೆ ಸರ್ ಅಮೌಂಟ್. ಹಂಗಾಗಿ ಚೆನ್ನಾಗಿ ಬರುತ್ತೆ ಸರ್. ಒಳ್ಳೇದು ಭಾಗ್ಯಮರೆ, ಸಖಿ ಸಂಸ್ಥೆಯಿಂದ ಸಹಾಯವನ್ನು ತೆಗೆದುಕೊಂಡು ಗುತ್ತಿಗೆ ಆಧಾರದಲ್ಲಿ ಕೃಷಿ ಮಾಡ್ತಾ, ಅದರಲ್ಲಿ ವಿಶೇಷವಾಗಿ ನೀವು ಸಾವಯವ ಕೃಷಿಯನ್ನು ಮಾಡೋದ್ರಲ್ಲಿ ತೊಡ್ಕೊಂಡಿದ್ದೀರಿ. ಮತ್ತು ಈ ಒಂದು ಸಂಘಗಳ ಮೂಲಕ, ಅಂದರೆ ಸ್ತ್ರೀಶಕ್ತಿ ಸಂಘಗಳ ಮೂಲಕ ಮತ್ತು ಅದನ್ನು ಸಹಕಾರಿ ಸಂಘದ ರೀತಿಯಲ್ಲಿ ಕೃಷಿಯನ್ನು ಒಂದು ಸಾಮೂಹಿಕವಾಗಿ ಮಾಡ್ತಾ ಇರತಕ್ಕಂಥ ಪ್ರಕ್ರಿಯೆ ಈ ಭಾಗದಲ್ಲಿ ಹೊಸದಾಗಿ ಆರಂಭವಾಗಿದೆ. ಇಂತಹ ಚಟುವಟಿಕೆಯಲ್ಲಿ ತೊಡ್ಕೊಂಡು ಖುಷಿ ಖುಷಿಯಾಗಿ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀರಿ. ನೀವು ಇನ್ನೂ ಈ ಕೃಷಿ ವ್ಯವಸ್ಥೆಯಲ್ಲಿ ಉತ್ತರೋತ್ತರವಾಗಿ ಬೆಳೀಲಿ. ನಮ್ಮ ಈ ಭಾಗದಲ್ಲಿ ಒಂದಿಷ್ಟು ಸಾವಯವದಲ್ಲೇ ಬೆಳೆದಿರತಕ್ಕಂಥ ಆಹಾರಗಳು ಮತ್ತು ತರಕಾರಿ ಸೊಪ್ಪು ಈ ಥರದ್ದೆಲ್ಲ ನಮ್ಮ ಜನರಿಗೆ ಸಿಗುವಂತೆ ನೀವೆಲ್ಲರೂ ಬೆಳೀಲಿ ಅಂತ ಆಶಿಸ್ತಾ, ನಮ್ಮ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹೊಸಪೇಟೆ ತಾಲೂಕು ಹೊಸಮಲಪನಗುಡಿಯ ಶ್ರೀಮತಿ ಭಾಗ್ಯಜಿಯವರೊಂದಿಗೆ ಕೃಷಿ ಅನುಭವಗಳನ್ನು ಕುರಿತ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.